ಕಿರುನಗೆ ಚೆಲ್ಲಿದೆ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಓ ಶಂಕರಣ, ಇದ್ಯಾಕೆ ಬಹಳ ಮಂಕ ಕೂತಿದ್ಯಾ? ಏನ್ ಸಮಾಚಾರ? ಇವತ್ತೇ ಬಿಡ್ತೇನೆ ಶಂಕರಣ. ಅಲ್ಲ, ಯಾವಾಗ್ಲೂ ನೀನು ಲವಲವಕಿಂದ ಓಡಾಡೋನು, ನೀನೇ ಯೋಚನೆ ಅಂತನ್ಬಿಟ್ರೆ ಹೆಂಗಪ್ಪ? ಯಾಕೋ ಬಾರಿ ತಲೆ ನೋವು ಆಗ್ಬಿಟ್ಟೈತಪ್ಪ ಇವತ್ತು. ವಾ, ಅಲ್ಲ ತಲೆ ಇರೋದೇ ನೋವು ಬರೋದಕ್ಕೆ ಜಾಸ್ತಿ ಕೆಡಿಸ್ಕಂದ್ರೆ ಅದು ಈ ಒಂಥರ ಎರಡೆರಡು ತಲೆನೋವು ಇರ್ತವೆ. ಒಂದು ನಮಗೆ ನಿಜವಾಗ್ಲೂ ತಲೆನೋವು, ಅದು ಈ ಮನಸ್ಸಿನೊಳಗಡೆಯಿಂದ ನೋವು ಶುರುವಾಗಿ ತಲೆಗೆ ಬಂದು ಕೂತ್ಕೊಳ್ಳೋದು, ಎರಡೆರಡು ತಲೆನೋವು ಇರ್ತವೆ. ನನಗೆ ಒಂದೊಂದ್ಸರಿ ಇದು ಯಾವ ತರ ತಲೆನೋವು ಅಂತ ಅರ್ಥ ಆಗೋದಿಲ್ಲ. ವಾ, ಇದೇನು ತಲೆನೋವು ನಿಜವಾದ ತಲೆನೋವು ಇಲ್ಲ ಮನಸ್ಸೊಳಗಡೆ ಹುಟ್ಟಿ ಇಲ್ಲಿಗೆ ಬಂದು ಕೂತ್ಕೊಂಡೈತು ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲ, ಕೆಲವು ಸಲ ಏನಾಯ್ತದೆ ಅಂತಂದ್ರೆ ಈಗ ಬೇರೆ ಯಾರಾದ್ರೂ ಮಾತಾಡಿಸಿದಾಗ ಸುಮ್ ಸುಮ್ನೆ ತಲೆನೋವು ಬರ್ತದಲ್ಲ, ಯಾಕೆ ಮಾತಾಡ್ಬೇಕು ಆ ತರ ತಲೆನೋವು ಏನಾರು? ಏ, ಆ ತರದ್ದೇನಿಲ್ಲ, ಯಾಕೆಂದ್ರೆ ನಾನು ಇರೋದೇ ಮಾತಾಡಕ್ಕಲ್ವಾ. ಆಮೇಲೆ ಮಾತಾಡೋದು ಅಂದ್ರೆ ಬಾರಿ ಇಷ್ಟವಾದ್ದು ನನಗೆ. ಮಾತಾಡೋದಕ್ಕಿಂತಲೂ ಮಾತ್ ಕೇಳೋದಿರ್ತದಲ್ಲ, ಅದಿನ್ನೂ ಬಾರಿ ಇಷ್ಟ. ನನ್ಗೆ ನಮ್ ಗುರುಗಳೊಬ್ರು ಇದ್ರು, ಮಾತಾಡ್ತಾ ಇರೋರು ಯಾವಾಗ್ಲೂ. ಅವ್ರ ಎಂತ ಗುರುಗಳು ಅಂತ ಅಂದ್ರೆ ಎಲ್ಲಾದ್ರ ಬಗ್ಗೆನು ಮಾತಾಡರು. ಈ ಜಗತ್ತಲ್ಲಿ ಏನಿದೆಯೋ ಎಲ್ಲಾದ್ರ ಬಗ್ಗೆಲ್ಲೂ ಮಾತಾಡೋರು. ಎಲ್ಲಾ ತರದ ವಿಚಾರಗಳಿವೆ, ಎಲ್ಲಾ ತರದ ವಿಚಾರಗಳು. ಅದು ಕೃಷಿ ಆಗ್ಬೋದು, ವಿಜ್ಞಾನ ಆಗ್ಬೋದು, ಸಮಾಜ ಆಗ್ಬೋದು, ಅದೆಂತ ಮೇಲ್ಗಡೆ ಎಲ್ಲ ಇರ್ತವಲ್ಲಪ್ಪ, ಬಾಹ್ಯಾಕಾಶ, ಗ್ರಹಗಳು ಇವು ಅಂತ ಹೇಳ್ಬಿಟ್ಟು, ನಕ್ಷತ್ರಗಳು, ಅದ್ರ ಬಗ್ಗೆ ಎಲ್ಲ ಮಾತಾಡೋರು. ಅವಾಗ ಕೇಳಿವೆ ನಾನು. ನಾನು ಹೆಂಗ್ ಕೇಳಿವೆ ಅಂತ ಅಂದ್ರೆ ಸುಮ್ಮನ್ ಕೂತಂಗ್ ಕೇಳೋದು. ಅದ್ ಕೇಳಿ ಕೇಳಿ ಕೇಳಿ ಜ್ಞಾನ ಬಂದಿದ್ದು ನನಗೆ. ಕೇಳಲಿಲ್ಲ ಅಂದ್ರೆ ಬರ್ತಾ ಇರಲಿಲ್ಲ. ಅಲ್ಲ, ಯಾವ್ದೇ ವಿಚಾರ ಆದ್ರೂ ಅಷ್ಟೇ, ಹೆಚ್ಚಿಗೆ ಕೇಳ್ದಷ್ಟುವೆ ನೋಡ್ದಷ್ಟುವೆ ತಿಳುವಳಿಕೆ ಹೆಚ್ಚಾಯ್ತದೆ. ಆಮೇಲೆ ನೀನು ತಲೆನೋವು ಅಂದಾಗ ನನಗೊಂದು ಯೋಚನೆ ಆಯ್ತು. ಯಾಕೆಂತಂದ್ರೆ ಈ ಕಳೆದ ವಾರ ಸಿಕ್ಕಿದ್ದು ನಮ್ಮ ಮೀನಕ್ಕ ಮತ್ ಸಿಕ್ಕಿಲ್ವಲ್ಲ, ಮಾತಿಗೆ ಸಿಕ್ಕಿಲ್ದೆ ಇರೋದಕ್ಕೆ ನಿಂಗೆ ತಲೆನೋಯ್ತೈತಾ ಅಂತ? ಏ, ಇಲ್ಲ ಇಲ್ಲ, ಹಂಗಲ್ಲ, ಇದು ಬೇರೆ ತರದ್ದು ಶಂಕರಣ. ಬೇರೆ ತರದ್ದು ಅಂತ ಅಂದ್ರೆ ಮೊನ್ನೆ ಏನೋ ಒಂದು ಓದ್ತಾ ಇದ್ದೆ ಒಂದು ಆರ್ಟಿಕಲ್, ಅದ್ ಓದುವಾಗ ಅದ್ರಲ್ಲಿ ಬರ್ದಿದ್ರು ನೀಟ್ ಆಗಿ. ಏನ್ ಬರೆದಿದ್ರು ಅಂತ ಅಂತ ಅಂದ್ರೆ, ನಮ್ಮ ಮನುಷ್ಯನ ಬೆಳವಣಿಗೆಗೆ ಪೋಷಕಾಂಶಗಳು ಬೇಕಂತೆ. ಹೌದು, ಬೇರೆ ಬೇರೆ ಬೇರೆ ಬೇರೆ ತರದ ಪೋಷಕಾಂಶಗಳು, ಅದು ಗಿಡಕ್ಕೂ ಅಷ್ಟೇ, ಪ್ರಾಣಿಗಳಿಗೂ ಅಷ್ಟೇ, ಎಲ್ಲದಕ್ಕೂ ಅವ್ನ ಬೆಳವಣಿಗೆ ಹೊಂದ್ಬೇಕು ಅಂತ ಅಂದ್ರೆ ಅದು ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಒಂದಷ್ಟು ಪೋಷಕಾಂಶಗಳು ಬೇಕು ಅಂತ ಹೇಳ್ಬಿಟ್ಟು ಯಾವ್ಯಾವ್ದು ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಬೇಕು ಅಂತ ಬರ್ದಿದ್ರು. ಅದರಲ್ಲಿ ಈ ಸುಮಾರು ಒಂದ್ ದಿವಸಕ್ಕೆ 400-450 ಗ್ರಾಂ ನಮ್ಗೆ ಪ್ರಧಾನ ಆಹಾರಗಳು ಬೇಕಂತೆ. ಪ್ರಧಾನ ಆಹಾರ ಅಂತ ಅಂದ್ರೆ ಈ ರಾಗಿ, ಭತ್ತ, ಗೋಧಿ, ಚಪಾತಿ ಮಾಡ್ತೀವಿ, ಮುದ್ದೆ ಮಾಡ್ತೀವಿ, ಅನ್ನ ಮಾಡ್ತೀವಿ, ಇವು ಪ್ರಧಾನವಾಗ್ಬೇಕಂತೆ. 300-350 ಗ್ರಾಮ್ ತರಕಾರಿ ಹಣ್ಣು ಇಂಥವೆಲ್ಲ ಬೇಕಂತೆ. ಆಮೇಲೆ ಉಳಿದವೆಲ್ಲ ಕೆಳಗಡೆ ಇರ್ತವೆ. ನನಗೆ ಯೋಚನೆ ಯಾಕೆ ಶುರು ಆಯ್ತು ಅಂತ ಅಂದ್ರೆ, ನೋಡಪ್ಪ, ನಮಗೆ ಮೇಯ್ನ್ ಆಗಿ ಬೇಕಾಗಿರೋವು ಅವು ಯಾವು? ರಾಗಿ, ಭತ್ತ, ಗೋಧಿ. ಇನ್ನ ಕಡಿಮೆ ಕಡಿಮೆ ಬೇಕಾಗಿರೋ ದ್ವಿದಳ ಧಾನ್ಯ ಅಂತೆ, ತರಕಾರಿ ಅಂತೆ, ಈ ಹಾಲು, ಹಣ್ಣು, ಎಣ್ಣೆ, ಮೊಸರು ಇವೆಲ್ಲ ಸ್ವಸ್ವಲ್ಪ ಸ್ವಸ್ವಲ್ಪ ಅದು ಒಂಥರ ಬರ್ತದೆ, ಕೆಳಗಡೆ ಭತ್ತ ಹೋಯ್ತದ ಕಡಿಮೆ ಕಡಿಮೆ ಬರ್ತದೆ. ಆದ್ರೆ ಜಾಸ್ತಿ ಬೇಕಲ್ಲ, ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಗೋಧಿ ಆಗ್ಬೋದು, ಇದನ್ನ ಬೆಳೆಯೋದ ಬಾರಿ ಕಡಿಮೆ ಮಾಡ್ಕೊಬಿಡ್ತೀವಿ. ಅಲ್ಲ ಇದು ನೀನ್ ಹೇಳ್ತಿರ್ಬೇಕು, ನನಗೊಂದು ಜಪ್ತಿ ಆಯ್ತು. ಒಂದ್ ವಾರದಿಂದ ಇವಳು ಮೀನಕ ಯಾಕೆ ಸಿಕ್ಕಿಲ್ಲ ಅಂತಂದ್ರೆ, ಇವನ್ ಮೂರ್ನಾಕ್ ದಿನದಲ್ಲಿ ನಾಟಿ ಮಾಡಿಸ್ಬೇಕು ಅಂತಿದ್ಲು. ಮೂರ್ನಾಕ್ ತಿಂಗಳ ಹೋಗಿದ ಅಲ್ಲ, ಈಗ ಮೂರ್ನಾಕ್ ದಿನದಲ್ಲಿ ಮಾಡ್ಬೇಕು ಅಂತಿದ್ಲು. ಅದಕ್ಕೆ ಏನಾರು ಹಂಗ ಏನಾರು ಬಿಜಿ ಆಗ್ಬಿಟ್ಟ ಹೆಂಗೆ ಅಂತ ಅನ್ಕೊಂಡು. ಅವಳು ಬಿಜಿ ಬಿಡಪ್ಪ, ಅವಳು ಮಾಡದ ಗೊತ್ತಾಗೋದಿಲ್ಲ, ಮಾಡ್ಕೊಂಡ್ ಬಂದ್ಬಿಟ್ಟು ಹಗ್ಗನೆ ಹಾಕಿರ್ತಾಳೆ, ಮಾಡಿರ್ತಾಳೆ, ಗೊಬ್ಬರ ಬಿತ್ತನೆ ಮಾಡಿರ್ತಾಳೆ, ಗೊಬ್ಬರನ ಹಾಕಿರ್ತಾಳೆ, ಬಂದ್ಬಿಟ್ಟು ಹೆಂಗ್ ಮಾಡೋದು ಅಂತ ಕೇಳ್ತಾಳೆ. ಇನ್ನೊಂದ್ಸರಿ ನಾನು ಮಾಡಿದ್ರೆ ಸರಿಯಾಗೈತೆ ಚೆಕ್ ಮಾಡ್ಕೊಳ್ಳೋದು ಅಲ್ಲಿ ನೋಡಿಲಿ, ಇಲ್ಲ ಬಂದ್ಬಿಟ್ಲು ನೋಡಾಗ್ಲೇ. ಅಲ್ಲ ಕನಕ, ನೀನ್ ಈ ಪಾಟಿ ನಗಾಡ್ತಿದ್ಯ ಅಂತಂದ್ರೆ ನಾಟಿ ಆಯ್ತಾ ಹೆಂಗೆ? ಮೂರ್ನಾಕ್ ದಿವಸಕ್ಕೆ ಹಾಗೆ ಹಾಕ್ಬಿಟ್ಟು ನಾಟಿ ಮಾಡ್ಬಿಡ್ತಾರೆ? ಹಾಗೆ ಅಲ್ಲ, ಹಾಗೆ ಹಾಕಿರೋದು ಕಿತ್ ಮಾಡಿದ್ಲು ಅಂತಂದೆ. ಓ, ನಾನು ಮಿಷಿನ್ ನಾಟಿ ಮಾಡಿಸ್ತಾಳೆ ಅಂತ ಅನ್ಕೊಂಡಿದ್ದೆ. ಇವ್ಳು ಮಿಷಿನ್ ನಾಟಿಯನ್ನ ಮಾಡಿಸ್ತೇಯಾ, ಈ ನಮ್ ಜನಗಳ ಕರ್ಕೊಂಡ್ ಮಾಡ್ಸವಳೆ ಆಯ್ತಾ, ಅದಕ್ಕೆ ಹೆಂಗಾಯ್ತು ಏನು ಅಂತ ಕೇಳೋಣ ಅಂತಂತವ. ಚೆನ್ನಾಗಾಯ್ತು, ಇನ್ನೇನ್ ಗೌರಿ ಹಬ್ಬ ಬತ್ತದಲ್ಲಣ್ಣ, ಅದಕ್ಕೆ ವಸಿ ನಮ್ಮನೆದೆಲ್ಲ ಕೊಬ್ಬರಿ ಆಗ್ಬಿಟ್ಟದೆ. ಈಗ ಹೊಸ ಸಸಿ ಉಯ್ದಿರೋದು ಇನ್ನು 6 ತಿಂಗಳಾಗಿಲ್ಲ, ಅವೆಲ್ಲ ಫಲ ಬಿಡೋತ್ತಿಗೆ ಬೇಕಲ್ಲ ತೆಂಗಿನಕಾಯಿ. ಏನ್ ವಸಿ ರೇಟ್ ಇಲ್ಲ ಸಂಕ್ರಣ ತೆಂಗಿನಕಾಯಿ, ತಪ್ಪದ್ ಕೊಡ್ಬೇಕಲ್ಲ, ಏನ್ ಸಣ್ಣದ್ ಕೊಡಕ್ ಆಗದತ್ತ? ನಮ್ ನಾದ್ನಿದೀರಿಗೆ ಒಂದ್ 4 ಸೆಟ್ ತರಕ್ ಹೋಗಿದ್ದೆ, ಮಾರ್ಕೆಟ್ ಒಂದ್ ರೌಂಡ್ ಆಗ್ ಬಂತು, ಎಲ್ಲ ಖರೀದಿ ಮಾಡ್ಕೊಂಡ್ ಬರೋತ್ತಿಗೆ ಇಷ್ಟ ಆಯ್ತಪ್ಪ. ಸೀಬೆಹಣ್ಣು, ತೆಂಗಿನಕಾಯಿ, ಜೊತೆಗೊಂದು ನಮ್ಮ ಹಾಸನದ ಸೌತೆಕಾಯಿ ಎಷ್ಟು ಎಳೆದ್ ಎಷ್ಟ್ ಚೆನ್ನಾಗಿರುತ್ತೆ, ಅದೊಂದು 50 ಸೌತೆಕಾಯಿ ತಂದಿದೀನಿ, ನಿಮ್ಗೂ ಇಬ್ರಿಗೂ ತಂದಿದೀನಿ ಸೌತೆಕಾಯಿ. ಆಮೇಲೆ ಜೋಳದ ತೆನೆ ಒಂದೆರಡ್ ತರದ ಹಣ್ಣು, ಕೈ ತುಂಬಾ ಕೊಡ್ಬೇಕಲ್ಲ, ಬಾಳೆಹಣ್ಣು ಒಂದೆರಡ್ ಚಿಪ್ಪು, ಎಲ್ಲ ತಗೊಂಡ್ ಬಂದಿದೀನಿ. ಒಟ್ಟಾರೆ ನೀನು ಈ ಕಡೆ ಜಮೀನ್ ಕೆಲಸ ಮುಗಿಸ್ಕೊಂಡಿದ್ಯಾ, ಇನ್ನ ಬಾಗ್ನ ಕೊಡಕ್ಕೆ ಅಂತೇಳಿ ಸಾಮಾನು ತಂದಿದ್ಯಾ? ಬಾಗ್ನ ಸಾಮಾನ ಎಲ್ಲ ತರ್ಬೇಕಲ್ಲಪ್ಪ, ಲೌಕಿ ಕಣ ಬಳೆ ಎಲ್ಲ ತಂದಿದೀನಿ. ನೋಡ್ದಣ್ಣಯ್ಯ, ಅಂದ್ರೆ ನೀನ್ ಹೇಳ್ದಂಗೆ ಮೀನಕ್ಕ ಒಂದೇ ಕೆಲಸ ಮಾಡಕ್ಕಿಲ್ಲ, ಅವಳು ಕೆಲ್ಸಕ್ಕೆ ಅಂತ ನಿಂತ್ಕೊಬಿಟ್ರೆ 4 ಕೆಲಸ ಇಟ್ಕೊ ಹೋಗಿರ್ತಾಳೆ. ಆಯ್ತಾ ನೋಡು, ಆಗ್ಲೇಯ ಗದ್ದೆ ನಾಟಿನ ಮುಗ್ಸಾಗೈತೆ, ಈಗಿನ ಹಬ್ಬ ಹರಿದಿನಕ್ಕೆ ಏನ್ ಬೇಕು ಅದಕ್ಕೂ ಎಲ್ಲ ತಯಾರು ಮಾಡ್ಕೊಂಡ್ ಬಂದವಳೆ. ನೋಡಿದ್ರೆ ಇರ್ಲಿ ಅಲ್ಕನಕ ಹೇಳಿದ್ರೆ ನಾವು ನಿನ್ ಜೊತೆ ಪೇಟೆ ಗೊತ್ತಿತ್ತಿಲ್ವಾ? ಅಂದ್ರೆ ಒಂದ್ ಕೆಲ್ಸ ಆಗಿದ್ರೆ ಇನ್ನೊಂದ್ ಕೆಲ್ಸ ಆಗ್ಬೇಕು ಅಂತ ಹೇಳ್ಬಿಟ್ಟು 4 ಇಟ್ಕೊಂಡು ಹೋಗೋದು. ಫೇಲೂರ್ ಅನ್ನ ಮಾತೇ ಇಲ್ವಲ್ಲ ಅವಳ ಲೈಫ್. ಮೀನಕ್ಕ ಅಂತಂದ್ರೆ ಅದು ಮೇಲ್ಗೈ ಇದ್ದಂಗೆ. ಲೌಕಿಕ ಕಣಕ್ಕೆಲ್ಲ ಈ ವೀಣಕ್ಕೂ ಅಪರ್ಣಕ್ಕೂನೋ ಕರ್ಕೊಂಡು ಹೋಗ್ಬೇಕು, ನಿಮ್ಮನ್ ಕರ್ಕೊಂಡು ಹೋಗಕ್ಕಾದೀತಾ? ಹಂಗಲ್ಲ, ನೀವು ಬಟ್ಟೆ ಅಂಗಡಿಗೆ ಅಂತ ಹೋದ್ರೆ ಏನ್ ತಕ್ಷಣಕ್ಕೆ ಬರೋರವ? ಹಂಗಾಗಿ ನೀನು ಹೋಯ್ತೀಯಾ, ನಮ್ಮನೆಯೊಳಗ್ ಕರ್ಕೊಂಡು ಹೋಯ್ತೀಯ, ಅವ್ರ ಮನೆಯೊಳಗ್ ಕರಿತೀಯಾ? ಓಲಿ ಬಿಡು, ಈಗ ನೋಡು ಸುಮಾರು ದಿನ ಆಗೋಯ್ತು ಅಂತಾನೆ, ನೀನೀಗ ಗದ್ದೆಯ ಮಾಡ್ದೆ, ಯಾಕಂಗ್ ಬಿಟ್ಟಿದ್ದೆ ಖಾಲಿಯ? ಈ ಸಲ ಯಾಕೆ ಮಾಡ್ಬೇಕು ಅಂತ ಅನ್ನಿಸ್ತು? ಮನೆ ಭತ್ತ ತಿನ್ನುವ ಅಂತ ಆಸೆ ಆಯ್ತು, ಅದಕ್ಕೆ ಈ ಸಲ ನಮ್ಮ ಗದ್ದೆಲೆ ಬಳ್ಕೊಂಡಿದೀನಿ. ಭತ್ತ ಎಷ್ಟು ವರ್ಷದಿಂದ ತಿಂತಿದ್ಯಾ? ಅಲ್ಲ ಅದನ್ನ ಅಕ್ಕಿ ಮಾಡ್ಸಲ್ವಾ ಮತ್ತೆ? ಭತ್ತ ಮನೆ ಭತ್ತ ತಿನ್ಬೇಕು ಅಂತ ಅಂದಲ್ಲ, ಭತ್ತ ಗಿತ್ತ ತಿಂತೀಯ ಹಂಗೆ ಅಂತ ಹೇಳ್ಬಿಟ್ಟು ಹೇಳ ವಿಷಯನ ಸಂಕ್ರಣ ನೋಡು. ಅಲ್ಲ ಅಣ್ಣಯ್ಯ, ಈಗ ನೋಡು, ಈಗ ಗದ್ದೆ ವಿಚಾರಕ್ಕೆ ಬಂದ್ರೆ ಈಗ ನೀನ್ ಕಾಣಂಗೆಯ ಎಷ್ಟು ಜನ ಬೇಕಪ್ಪ ಇತ್ತೀಚೆಗೆ ಈ ಯಂತ್ರಗಳೆಲ್ಲ ಬಂದಿರೋದು. ಮೊದ್ಲಾಗಿದ್ರೆ ನಾವೇ ಈಗ ಗದ್ದೆ ನಾಟಿ ಮಾಡ್ಕೊತಾ ಇದ್ದೋ, ಈಗ ಮುಯ್ಯಾಳು ಹೋಯ್ತಿದ್ದೋ, ಆಯ್ತಾ, ಹೆಂಗೋ ಒಂದಿನ ಹಿಂದೆ ಮುಂದೆ ಆಗೋದು, ಈಗ ನೀರ್ ನೋಡ್ಕೊಂಡ್ ಮಾಡ್ಕೊಳ್ವ. ಈಗ ಏನಾಗ್ಬಿಡ್ತದೆ ಅಂತಂದ್ರೆ, ಈಗ ಬತ್ತ ಈ ಆಳುಗಳ ಸಂಖ್ಯೆ ಕಡಿಮೆ ಆಗ್ಬಿಡ್ತು ಅಂತ ಈಗ ಕೆಲ್ಸಕ್ ಬರೋದಿಲ್ಲ. ಈಗ ಯಾರು ಕರೆದ್ರು, ಈಗ ಮುಯ್ಯಾಳಿಗೆ ಒಂದಪ್ಪ ಬಂದರು, ಎರಡ್ ದಪ್ಪ ಬಂದರು, ಇನ್ನ ಮಾಡೋರೆ ಕಡಿಮೆ ಆಗೋದ್ರು, ಎಲ್ಲೊಬ್ರಿಗೆ ಕೊಂಡು ತಿನ್ನೋರೇ ಆಗ್ಬಿಟ್ರು. ಹಂಗಾಗಿ ಈ ಗದ್ದೆ ಮಾಡೋದು, ಈ ರಾಗಿ ಬೆಳೆಯೋದು ಎಲ್ಲ ಕಡಿಮೆ ಆಗೋಯ್ತು, ಎಲ್ಲ ಕಡಿಮೆ ಆಗ್ಬಿಡ್ತು. ಈಗ ಒಂದು ಜನ ಸಿಗಕ್ಕಲ್ಲ, ನಮ್ಗೆ ನಾಟಿ ಮಾಡ್ಬೇಕು ಅಂತ ಜಾಸ್ತಿ ಜನ ಬೇಕಲ್ಲಪ್ಪ. ಎಕರೆ ಗಟ್ಟಲೆ ಮಾಡ್ಬೇಕು ಅಂತ ಅಂದ್ರೆ 8 ಜನ ಬೇಕು. ಹೌದು, ಆಯ್ತಾ, ಜಾಸ್ತಿ ಜನ ಸಿಗೋದಿಲ್ಲ, ಜನ ಸಿಕ್ಕರುವೆ ಕೂಲಿ ಜಾಸ್ತಿ. ಹೌದೌದು, ಏನ್ ಗದ್ದೆ ನಡಕ್ಕೆ ಸಸಿ ನಡಕ್ಕೆ 500 ರಿಂದ 800 ರೂಪಾಯಿ ವರೆಗೂ ಒಂದ್ ಆಳಿಗೆ. ಅಲ್ಲ, ಅದ್ರ ಜೊತೆಗೆ ಊಟ ಅಲ್ದೆ ಮತ್ತಿನ್ ಬೇರೆ ಬೇರೆ ಎಲ್ಲ ಕೊಡಿಸ್ಬೇಕಲ್ಲಪ್ಪ. ಹೌದೌದು, ಅದು ಇರ್ತದೆ. ಹಂಗಾಗಿ ಈ ಖರ್ಚು ನಿಭಾಯಿಸಕ್ ಹಾಕಿಲ್ಲ ಅಂತ ಮಾಡುದು ಬಿಟ್ಬಿಟ್ಟು, ಖರ್ಚು ನಿಭಾಯಿಸಕ್ ಹಾಕಿಲ್ಲ ಅಂತ ಬಿಟ್ಬಿಟ್ರೆ ಮತ್ತೆ ಏನ್ ತಿನ್ನೋದು ಶಂಕರಣ? ಅಲ್ಲ, ಈಗ ಬೇಕಾಗಿರೋ ಪದಾರ್ಥವೇಯ ಅಂದ್ರೆ, ಈಗ ಸಮಸ್ಯೆ ಏನು ಅಂತಂದ್ರೆ ಹಣದ ಸಮಸ್ಯೆ. ಹೆಚ್ಚಿಗೆ ಹಣ ಕೊಡ್ಬೇಕು, ಇಲ್ಲ ಜನ ಸಮಸ್ಯೆ, ಜನ ಸಿಗಕ್ಕಲ್ಲ, ಜನ ಸಿಗೋದಿಲ್ಲ. ಈಗ ಪೌಷ್ಟಿಕಾಂಶ ಹೆಚ್ಚೈತೆ, ಬೆಳಿಬೇಕು, ತಿನ್ಬೇಕು, ಆದ್ರೆ ಮಾಡೋರಿಲ್ಲ ನೋಡಪ್ಪ, ಕೊಂಡ್ಕೊ ಬರೋದೇ ಆಗೋಯ್ತು ಈಗ. ಹೌದೌದು, ಈಗ ನನಗೆ ಅದೇ ಯೋಚನೆ ಆಗಿ ಸುಮಾರು ಒಂದ್ ವಾರಗಟ್ಲೆ ಕೂತ್ಕೊಂಡು ಯೋಚನೆ ಮಾಡ್ಬಿಟ್ಟೆ, ಹಿಂಗಾಗ್ಬಿಡ್ತಲ್ಲ ಏನ್ ಮಾಡೋದು, ಮುಂದಕ್ಕೆ ಬೆಳೆಯಂಗಿಲ್ಲ ಬಿತ್ತಂಗಿಲ್ಲ ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಅಲ್ಲಿ ಹೋಯ್ತಾ ಇದೀನಿ, ಮೀನಕ್ಕಿಂಚ ಮೀನ್ ನೋಡಿ ಬಾರಿ ಖುಷಿ ಆಗ್ಬಿಡದೆ, ಹಾಗೆ ಒಗ್ಗ ಹಾಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದ್ರೆ ಹಾಗೇನೆ ಹಾಕಕ್ಕಿಲ್ಲ ಯಾರು, ಈಗ ರಾಗಿನೂ ಬೇಡ ಭತ್ತನೂ ಬೇಡ ಅಂತ ಕೂತವ್ರೆ, ಎಷ್ಟು ಬೇಕು ಅಷ್ಟು ನಾವು ಕುಣ್ಕೊಂಬರಂಬಿಡು ಅಂತ ಅಂತ ಕೂತವ್ರೆ, ಅಂತದ್ರಲ್ಲಿ ಹಾಗೆ ಹಾಕಿಸ್ತೋಳಲ್ಲ ಇವಳು. ನಾನು ಅದನ್ನೇ ಹೇಳಿದಾಗ್ಲೇ, ಇವಳಿಗೆ ಏನ್ ಸ್ಫೂರ್ತಿ ಬಂತು ಇಷ್ಟೊಂದು ಮಾಡ್ತಾವಳಲ್ಲ ಅಂತ ಹೇಳ್ಬಿಟ್ಟು. ಈಗ ಮುಯ್ಯಾಳು ಸಿಗತ್ ಕಡಿಮೆ, ನೀವ್ ಹೇಳ್ದಂಗೆ ಎಲ್ಲ ದುಬಾರಿ ಆಗೈತೆ, ಅದ್ರ ಮೇಲೆ ಆಸೆ ಬೇರೆ, ಮನೆ ಅಕ್ಕಿ ತಿನ್ನುವ ಅಂತ ಆ ಖುಷಿನೇ ಚಂದ. ಆ ಅಕ್ಕಿಲಿ ಅನ್ನ ಮಾಡ್ಕೊಂಡು ಊಟ ಮಾಡೋದು ಸಣ್ಣ ಬತ್ತ ಬತ್ತವಲ್ಲ, ಏನೇ ಆದ್ರೂ ನಾವು ಬೆಳೆದಿದ್ದು ಅಂತ ಹೇಳ್ಕೋಬಹುದು, ನಾವು ಬೆಳೆದಿದ್ದು ನಮ್ಮನೆದು ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಕೊ ತಿರುಗಾಡಬಹುದು. ಹೌದು, ನನ್ ಕುಂಟ್ಕ ಬತ್ತಲ್ಕಂತ ತಗ, ನಮ್ಮನೆದ ಭತ್ತ ಎಷ್ಟ್ ಬೇಕಾಗ್ದ ತಗೊಂಡಾಗ ತಗೊಂಡು ಬಿಡಿಸ್ಕೊಂಡ್ ಬಿಡಿಸ್ಕೊಂಡ್ಬಂದು ನಮಗ್ ಬೇಕಾದ್ರೆ ಊಟ ಮಾಡಬಹುದು. ಬಿಡಿಸ್ಕೋಬಹುದಲ್ಲ, ಹೌದು, ಪಾಲಿಶ್ ಬೇಕು ಅಂದ್ರೆ ಕೊಡಿಸಬಹುದು, ಪಾಲಿಶ್ ಅಂದ್ರೆ ಬಿಡಿಸಬಹುದು, ನುಚ್ಚಬೇಕು ಅಂದ್ರೆ ಸ್ವಲ್ಪ ಕೊಡಿಸ್ಕೋಬಹುದು. ಹೌದೌದು, ಈ ತರದ್ದೆಲ್ಲ ಇರ್ತದೆ. ಹಿಂಗೆ ಅಂತ ಹೇಳಿ ಮಾಡ್ಕೊಂಡು ಶಂಕರಣ್ಣ ಬಾರಿ ಖುಷಿ ಆಗ್ಬಿಡ್ತು. ಆಮೇಲೆ ನಾನು ಯೋಚನೆ ಮಾಡಿದೆ, ನಾನು ಬೆಳಿಬೇಕಲ್ಲ ಅಂತ ಹೇಳ್ಬಿಟ್ಟು, ನಾನು ಬೆಳಿಬೇಕಲ್ಲ ಅಂತ ಯೋಚನೆ ಮಾಡಿ ನಾನು ಮೀನಕ್ಕನ್ ಕೇಳಿದ್ನ, ಏನಕ್ಕ ಹೆಂಗೆ ಏನು ಅಂತ ಹೇಳ್ಬಿಟ್ಟು, ಅವಳು 500 ರೂಪಾಯಿ ಅಂತ ಒಬ್ಬೊಬ್ರಿಗೆ ಆಳಿಗೆ ರಾಗಿ ಸಸಿ ನಾಟಿ ಮಾಡಕ್ ಬಂದ್ರೆ ಒಬ್ಬೊಬ್ರಿಗೆ 500 ರೂಪಾಯಿ, ಅವಳು ಎಲ್ಲ ಕೊಡ್ತಾಳೆ ನಾನ್ ಹೇಳ್ತಾರಲ್ಲಪ್ಪ. ಅಲ್ಲ ಆಮೇಲೆ ಬೇಕಾದ ಇಸ್ಕೋಬಹುದು, ಆ ವಿಚಾರ ಏನು ದೊಡ್ಡದಲ್ಲ. ಆಮೇಲೆ ಒಂದು ನೀನು ಒಂದ್ ಕೆಲಸ ಮಾಡ್ಬೇಕಾಯ್ತು ಮೀನಕ್ಕ, ಮೊದ್ಲೇ ನಮ್ಮನೆಲ್ಲ ಹೋಗಿ ಕರೆದಿದ್ರೆ ನೀನು ಮತ್ತಿನ್ನೊಂದು ಆ ಕಡೆ ಈ ಕಡೆ ಮನೆಯವರೆಲ್ಲ ಸೇರ್ಕೊಂಡು ನಮಗೂ ಬರ್ಬೋದಾಗಿತ್ತಾ? ನಿಮ್ಮನೆದಕ್ ಬತ್ತಿಮ್ಡು ಅವತ್ತು ವಸಿ ಅರ್ಜೆಂಟ್ ಆಗ್ಬಿಡ್ತು, ನೀವಿಬ್ರು ಕಾಣ್ಲೇ ಇಲ್ಲಪ್ಪ ಅವತ್ತು ಕರೆಯುವ ಅಂದ್ರೆ. ಪೇಟೆ ಗಿಟೆಗ್ ಹೋಗಿದ್ರು, ಹೋದ್ವಾರ ಇರ್ಲಿಲ್ಲ ಅಂತ ಹೇಳ್ದಂಗಿತ್ತು, ಅದಕ್ಕೆ ನಾನು ಸುಮ್ನಾಗ್ಬಿಟ್ಟೆ. ಹಂಗೆ ಹಂಗೆ, ಅದಕ್ಕೆ ಕೊನೆಗೆ ನಾನೊಂದು ಐಡಿಯಾ ಮಾಡ್ಬಿಟ್ಟೆ ಶಂಕರಣ್ಣ. ಇಲ್ಲಿ ಒಬ್ರು ಲೋಕಣ್ಣ ಅಂತ ಒಬ್ರು, ಅವ್ರ ಚೆನ್ನಾಗಿ ಪಂಡತ್ತವ, ಅವ್ರ ಜಮೀನ್ಗೆ ಹೋಗಿದ್ನ, ಅವ್ರು ಒಂಥರ ಬೇರೆ ತರದಲ್ಲೇ ಮಾಡ್ಬಿಟ್ಟವ್ರೆ. ಅಂದ್ರೆ ಬೇರೆ ತರದಲ್ಲಿ ಅಂತ ಅಂದ್ರೆ ಹಾಗೇನು ಹಾಕಂಗಿಲ್ಲ, ರಾಗಿನೂ ಬಿತ್ತಂಗಿಲ್ಲ, ರಾಗಿ ಚೆಲ್ಬಿಡೋದು ಹೊಲಕ್ಕೆಲ್ಲ, ಚೆಲ್ಬಿಡೋದು ಹೊಲಕ್ಕೆಲ್ಲ, ಚೆಲ್ಬಿಡೋದು ಗೊಬ್ಬರ ಹಚ್ಚುತ್ತೇವಲ್ಲ ಆತರ ರಾಗಿ ಚೆಲ್ಲದೆ ಚೆನ್ನಾಗಿ ಉತ್ಕೋಬಿಡೋದು ಮಳೆ ಬಂದಾಗ, ಚೆನ್ನಾಗಿ ಉತ್ಕೊಂಡು ಒಳ್ಳೆ ಹಸನ್ ಮಾಡ್ಕೊಂಡು ಒಂಚೂರು ಕೊಡಗೆ ಇಟ್ಕೋ ಗೊಬ್ಬರ ಹೇರ್ಕೊಂಡು ಇನ್ನೊಂದ್ಸರಿ ಉಳಿಸ್ಕೊಂಡು ಟ್ರ್ಯಾಕ್ಟರ್ ಕಟ್ಕೊಂಡು ಉಳ್ತಾ ಉಳ್ತಲೆ ನೀಟಾಗಿ ಎರ್ಚ್ಕೊಬಿಡೋದು, ಒಂಚೂರು ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಎರ್ಚ್ಕೊಬಿಟ್ಟು ಆಮೇಲೆ ಒಂದು ಹಲ್ಬೆ ತರ ಹೊಡೆದ್ಬಿಡೋದು, ಮಟ್ಟ ಮಾಡ್ಬಿಡೋದು, ಮಟ್ಟ ಮಾಡ್ಬಿಡೋದು, ಹಲ್ಬೆ ಹೊಡೆದ್ಬಿಟ್ಬಿಟ್ರೆ ಅದ್ರ ಪಾಡ್ಗದ್ ಬರ್ತದೆ ಅಂತ ಅಂದ್ರು. ಯಾಕೆ ಹಿಂಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಬಾರಿ ಆಸಕ್ತಿ ಬಂದು ಏನು ಎತ್ತ ಎಷ್ಟು ವರ್ಷದಿಂದ ಮಾಡ್ತಿದ್ರ ಅಂತ ಕೇಳಿದೆ. ಅವ್ರ ಆಗ್ಲೇ ಒಂದು 5-6 ವರ್ಷದಿಂದ ಇದನ್ನೇ ಮಾಡ್ತವ್ರಂತೆ, ಏ ನಮಗೂ ಇದೆ ತೊಂದರೆ ಅಣ್ಣಯ್ಯ, ನಾವೆಲ್ಲ ತಂದು ಕೊಡಕ್ ಅವನು ಒಬ್ಬೊಬ್ರಿಗೆ 500-600, ಜೊತೆಗೆ ನೀನ್ ಹೇಳ ಹಂಗೆ ಮಧ್ಯಾಹ್ನಕ್ಕೆ ಅವ್ರಿಗೆ ಊಟ ಕೊಡ್ಬೇಕು, ಬೆಳಗ್ಗೆ ತಿಂಡಿ ಕೊಡ್ಬೇಕು, ಮತ್ತೆ ನಾಳೆ ಕೆಲ್ಸಕ್ ಬರ್ಬೇಕು ಅಂತ ಅಂದ್ರೆ ಇವತ್ತೇ ಕೈ ಬೆಚ್ಚಗೆ ಮಾಡ್ಬೇಕು ಅವೆಲ್ಲನು, ಬೀಡಿ ಅಂತೆ ಬೆಂಕಿಪಟ್ಟಣ ಅಂತೆ ಅಂತ ಹೇಳ್ಬಿಟ್ಟು ಇವೆಲ್ಲನೂ ಮಾಡಕ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದೀನಿ ಅಂತ ಅಂದ್ರು. ಇದು ಮಾಡಬಹುದು ಅಂತ ಹೆಂಗ ಅನ್ನಿಸ್ತು ನಿನಗೆ, ಈ ತರದ ಒಂದು ಒಳ್ಳೇದ್ ಕಂಡು ಇಟ್ಕೊಂಡಿದ್ಯಲ್ಲ ಅಂತ ಕೇಳಿದೆ. ಅದಕ್ಕೆ ಆತ ಹೇಳಿದ್ದೇನು ಅಂತ ಅಂದ್ರೆ, ಇದೇನು ಹೊಸ್ತೇನಲ್ಲ, ಹಿಂದೆನೂ ಮಾಡೋರು ಚೆಲ್ಕೆರಾಗಿ ಅಂತ ಹೇಳ್ಬಿಟ್ಟು ಚೆಲ್ಬಿಟ್ಟು ಉತ್ಬಿಟ್ಟು ಹಲ್ಬೆ ಹೊಡೆದು ಬಿಟ್ಬಿಡೋರು, ಅದ ನಾವು ಈಗ ಹಲ್ಬೆ ಹೊಡೆಯನ ಅಂತ ಅಂದ್ರೆ ಉಳನ ಅಂತ ಅಂದ್ರೆ ಎತ್ತು ಕರ ಇಲ್ಲ, ಅದಕ್ಕೋಸ್ಕರ ಟ್ರ್ಯಾಕ್ಟರ್ಲೆ ಮಾಡ್ತಿದ್ವಿ ಅಂತ ಅಂದ್ರು. ಆಮೇಲೆ ಅದು ಹುಟ್ಟಿದ್ಮೇಲೆ ಒಂದ್ 20 ದಿವಸ ಬಿಟ್ಬಿಡದಂತೆ ಚೆಲ್ಬಿಟ್ಟು, ಹುಟ್ಟಿದ್ಮೇಲೆ 20 ದಿವಸ ಆದ್ಮೇಲೆ ಮತ್ತಲ್ಬೆ ಹೊಡಿಬೇಕು, ಮತ್ತಲ್ಬೆ ಹೊಡಿಬೇಕು. ಯಾಕೆ ಅಂತ ಅಂದ್ರೆ, ಒಂದು ಕಳೆ ಪಳೆ ಬಂದಿರ್ತವೆ, ಆ ಕಳೆ ಹೋಗ್ಬೇಕು. ಎರಡನೇದು, ಈ ರಾಗಿ ನಾವ್ ಚೆಲ್ಲಿರ್ತೀವಲ್ಲ ಅದಕ್ಕೆ ಅಂತರ್ ಬೇಸಾಯ ಮಾಡ್ದಂಗ ಆಗ್ಬೇಕು. ಅಂತರ್ ಬೇಸಾಯ ಮಾಡ್ಲಿಲ್ಲ ಅಂತ ಅಂದ್ರೆ ಯಾವ ಬೆಳೆವು ಬರೋದಿಲ್ಲ. ಅದಕ್ಕೋಸ್ಕರವ ಅಂತರ್ ಬೇಸಾಯ ಮಾಡ್ದಂಗ ಆಯ್ತದೆ, ಮತ್ತೆ ಕಳೆ ಪಳೆ ಹೋಗಕ್ ಅನುಕೂಲ ಆಯ್ತದೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಿದ್ದೀನಿ ಅಂತ ಅಂದ್ರು. ಆಮೇಲೆ ನಾನು, ನೋಡಪ್ಪ ನಿನ್ ಎತ್ತು ಇಲ್ಲ ಅಂತೀಯ, ಕರು ಇಲ್ಲ ಅಂತ ಅಂತ ಅಂತೀಯ, ಟ್ರ್ಯಾಕ್ಟರ್ ಹೆಂಗ್ ಹಲ್ಬೆ ಹೊಡೆಯೋದು ಅಂತ ಕೇಳಿದೆ. ಟ್ರ್ಯಾಕ್ಟರ್ಲೇ ಹೊಡೆಯೋದು ಅಂತ ಅಂದ್ರು. ಟ್ರ್ಯಾಕ್ಟರ್ಲೇ ಹೊಡೆಯದಂತೆ, ಟ್ರ್ಯಾಕ್ಟರ್ನೇ ತಗೊಂಡೋಗೋದು, ಎಲ್ಲ ಹುಟ್ಟಿ ಒಂದು ಒಂದು ಬಂದಿರ್ತದ ಅದ್ರ ಮೇಲೆ ಹೊಡೆದ್ಬಿಡ್ತೀನಿ ರಾಗಿ. ಅದಕ್ಕೆ ಅದು ಹಂಗ ಹೇಳೋದು ಒಳ್ಳೆ ಶಕ್ತಿ ಐತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಟ್ರ್ಯಾಕ್ಟರ್ ಹೊಡೆದ್ರು ಮಲಿಕಂಗದ ಅಷ್ಟೇ, ಮತ್ತ ಬೆಳಗ್ಗೆ ಹೊತ್ಕಂಗೆ ನಿಂತ್ಕೋತಾರೆ. ಆಮೇಲೆ ಅದು ಮತ್ತೆ ಒಂದೇ ಸರಿ ಹೊಡೆಯಂಗಿಲ್ಲ ಅಲ್ಬಯ್ಯ, ಮೂರ್ನಾಕ್ ಸರಿ ಹೊಡಿತಾರಂತೆ ನೋಡ್ಕೊಂಡು ಒಟ್ಟಿಗೆ ಒಂದು ವಾರ ತಿಂಗಳೊಳಗೆ ವಾರಕ್ಕೊಂದ್ಸರಿ ಹಂಗೆ ಒಂದ್ ಎರಡ್ ಮೂರ್ ಸರಿ ನಾರು ನೀವು ಹೊಡಿಬೋದು ಕಿರಣಯ್ಯ, ನಾನಿದ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಮತ್ತೆ ಇಳುವರಿ ಪಳವರಿ ಹೆಂಗೆ ಅಂತ ಅಂತ ಅಂದೆ. ಇಳುವರಿ ಮಾಮೂಲಿ ರಾಗಿ ಏನ್ ಬೆಳಿತೀವೋ ನಾವು ನಾಟಿ ಮಾಡ್ಕೊಂಡು ಬಿತ್ತನೆ ಮಾಡ್ಕೊಂಡು ಬೆಳಿತೀವೋ ಅದಕ್ಕಿಂತ ಜಾಸ್ತಿ ಇಳುವರಿ ಬರ್ತದೆ ಅಂತ. ಅದಕ್ಕಿಂತ ಜಾಸ್ತಿ ಇಳುವರಿ ಬರ್ತದೆ ಅಂತ ಅದೆಂಗೆ ಅಂತ ಅಂದೆ. ಅದೆಂಗೆ ಅಂತ ಅಂದ್ರೆ ಈಗ ನಾವು ಬಿತ್ತುವಾಗ ನಾಟಿ ಮಾಡುವಾಗ ಸಾಲ ಹೊಡ್ಕೋತೀವ, ಆ ಸಾಲಿನ ಮಧ್ಯದಲ್ಲಿ ಒಂದೊಂದೂವರೆ ಅಡಿ ಜಾಗ ಉಳಿತದೆ, ಆ ಜಾಗದಲ್ಲೆಲ್ಲ ರಾಗಿ ಬಿದ್ದಿರ್ತಾವ. ಹಂಗಾಗಿ ಬಿತ್ತನೆ ರಾಗಿಗಿಂತಲೂ ನಾಟಿ ಮಾಡಿದ ರಾಗಿಗಿಂತಲೂ ಜಾಸ್ತಿನೇ ಇಳುವರಿ ಬರ್ತದೆ. ಆದ್ರೆ ಇದ್ರಲ್ಲಿ ಒಂದೇನು ಅಂತ ಅಂದ್ರೆ ನಾವು ಬಿತ್ತನೆ ಮಾಡುವಾಗ ಅಥವಾ ನಾಟಿ ಮಾಡುವಾಗ ನಾವು ಆರ್ ಸಾಲ್ಗೋ ಎಂಟು ಸಾಲ್ಗೋ ತೊಗರಿ ಅವರೆ ತಡ್ನಿ ಹುಳ್ಳಿ ಎಲ್ಲ ಹಾಕತ್ತಿದ್ದೋ ಅದೇ ಇದ್ರೊಳಗೆ ಹಾಕಕ್ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ಹಾಕೊಂಡ್ರೆ ಬರೋದು ಇಲ್ಲ ಸರಿಯಾಗದ. ಯಾಕಂದ್ರೆ ಈ ರಾಗಿ ಏನೋ ಎರಚಿದ್ರೆ ಅದೇನು ಬೇಸಾಯ ಆಯ್ತದ, ಬೇಸಾಯ ಹಾಕಲ್ಲ ಬದುಕು ಹಾಕಲ್ಲ ಅದೊಂದು ಹಾಕಲ್ಲ. ಆದ್ರೆ ಆ ಕೆಲ್ಸವ ಬಾರ್ಡರ್ ಅಲ್ಲಿ ಮಾಡಬಹುದು, ಹೋದ ಎಲ್ಲಿರ್ತದ ಸುತ್ತ ಅದ ಹಾಕಬಿಡೋದು, ಮಧ್ಯದಲ್ಲಿ ರಾಗಿ ಬಿಟ್ಕೊಬಿಡೋದು. ರಾಗಿ ಬಿಟ್ಕೊಂಡು ಒಳ್ಳೆ ಚೆನ್ನಾಗಿ ಬರ್ತದೆ, ಅದಕ್ಕೇನ್ ಗೊಬ್ಬರ ಹಾಕಂಗಿಲ್ಲ, ಬೋರ್ಡ್ ಹಾಕಂಗಿಲ್ಲ, ನೀರ್ ಹಾಸಂಗಿಲ್ಲ, ಒಳ್ಳೆ ಹದ ಹುಟ್ಟಕ್ಕೊಂದು ಹದ ಸಿಕ್ಕಿದ್ರೆ ಸಾಕು, ಆಮೇಲೆ ಒಂದ್ ಎರಡ್ ಮಳೆ ಆದ್ರೂ ಸಾಕು ಅಣ್ಣಯ್ಯ, ಒಳ್ಳೆ ಇದು ಬರ್ತದೆ ಅಂತ ಹೇಳ್ಬಿಟ್ಟು ಅಂತ ಅನ್ಬಿಟ್ಟ. ಈಗ ಅಲ್ಲ ಅಣ್ಣಯ್ಯ, ಈಗ ನೀನ್ ಹೇಳಂಗೆ ಚಲಿಕೆ ಮಾಡ್ಕೋಬಹುದು, ಅರೆ ಬಾಳ ಒತ್ತೊತ್ತಾಯ್ತದೆ ಹೆಂಗೆ ಅಂತವ? ಹಲ್ಬೆ ಹೊಡಿತಾರಲ್ಲ, ಹಲ್ಬೆ ಹೊಡೆದಾಗ ಒಂದೊಂದು ಹೋಗ್ಬಿಡ್ತದೆ. ಅಲ್ಲಿ ಹಾಕಿರೋದೆಲ್ಲ ಹುಡ್ತದೆ ಅಂತ ಅಲ್ಲ, ಹಲ್ಬೆ ಎರಡ್ ಮೂರ್ ಸರಿ ಹೊಡೆಯೋ ಉದ್ದೇಶವೇ ಅದು. ಎರಡ್ ಮೂರ್ ಸರಿ ಹೊಡೆದಾಗ ಈಗ ಅದ್ ಎಷ್ಟು ಬೇಕೋ ಅಷ್ಟು ಹೋಗ್ತದೆ, ಉಳಿದಿದ್ದು ಹೋಯ್ತದೆ. ಹೋಗ್ಲಿ ಬಿಡ, ಯಾಕೆ ಅಂತ ಅಂದ್ರೆ ಈಗ ಒತ್ತತ್ತಾದ್ರು ನೀನ್ ಹೇಳಂಗೆ ಗಾಳಿ ಆಡಕ್ಕಿಲ್ಲ, ಗಾಳಿ ಆಡ್ಲಿಲ್ಲ ಅಂತ ಅಂದ್ರೆ ಸರಿಯಾಗಿ ಬೆಳೆ ಬರೋದಿಲ್ಲ. ಅದಕ್ಕೋಸ್ಕರ ಅದು ಹೋಗುವಷ್ಟು ಹೋಯ್ತದೆ, ಉಳ್ಕೊಳ್ಳೋವಷ್ಟು ಉಳ್ಕತ್ತದೆ. ಉಳ್ಕಂದಿದ್ರಲ್ಲೇ ನಮ್ಗೆ ಮಾಮೂಲಿ ಏನ್ ಬೆಳೀತಾ ಇದ್ವೋ ಅದಕ್ಕಿಂತಲೂ ಜಾಸ್ತಿ ರಾಗಿ ಆಯ್ತದೆ ಅಂತ ಹೇಳ್ಬಿಟ್ಟು ಅದ್ಯಾರ ನನ್ನಂತನ ಒಬ್ಬ ಬಂದು ನೋಡ್ಕೊಂಡು ಹೋದಂತೆ. ಹೋದ್ಬಿಟ್ಟು ಇದು ಇದೇ ರಾಗಿ ಹಾಕ್ಬೇಕು ನಾನು ಅಂತ ಹೇಳ್ಬಿಟ್ಟು ಒಂದ್ ಪಲ್ಲ ರಾಗಿ ಇಸ್ಕೊಂಡು ಹೋಗಿರೋದು ಬೀಜಕ್ಕೆ. ಬೀಜಕ್ಕೆ ನಾವೆಲ್ಲ ಹೋಗಿ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ನಾಲ್ಕು ಸಾವಿರ ಇಸ್ಕೊಂಡ್ಬರೋರು ಒಂದ್ ಪಲ್ಲ ಸಹಂಡ್ ಹೋದಂತೆ. ಒಂದ್ ಪಲ್ಲ ಕೇಳ್ತಿದ್ದಲ್ಲ ಯಾಕೆ ಏನ್ ಬಿತ್ತನೆಗ ಇಲ್ಲ ಉಣ್ಣಕ ಅಂತ ಕೇಳಿದ್ರಂತೆ. ಇಲ್ಲ ಇಲ್ಲ ಬಿತ್ತನೆಗೆಯ ಒಂದ್ ಕ್ವಿಂಟಾಲು ಕ್ವಿಂಟಾಲು ಎಂಟು ಎಕರೆ ಐತೆ ಟ್ರ್ಯಾಕ್ಟರ್ ಹೇಳಿದೀನಿ ಅಂತ ಅನ್ಕೊಂಡು ಟ್ರ್ಯಾಕ್ಟರ್ ಹೇಳ್ಕೊಂಡು ಉಳಿಸ್ಕೊಂಡು ಒಬ್ಬನೇ ಎರ್ಚಿದ್ನಂತೆ. ಒಬ್ಬನೇ ಎರ್ಚಿ ಎಂಟ ಎಕರೆಗೂ ಒಳ್ಳೆ ರಾಗಿ ಬಂತು ಅಂತ ಅನ್ಕೊಂಡು ಒಂದ್ ಪಲ್ಲಕ್ಕೆ ಎರಡ್ ಪಲ್ಲ ಕೊಟ್ಟು ಅಂತ ಮೇಲೆ ವಿಶ್ವಾಸಕ್ಕೆ ಖರ್ಚಿಲ್ಲ. ನಿನ್ನ ನಾಳೆ ಬಾ ನಾಡದ್ ಬಾ ಅವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಯಾರನ್ನು ಏನು ದಮ್ಮಿಂಗೆ ಹಾಕಂಗಿಲ್ಲ, ಒಳ್ಳೆ ಬೆಳೆ ಬರ್ತದ. ಹಿಂಗೆ ನಾನ್ ಯಾಕೆ ಮಾಡಬಾರ್ದು ಅಂತ ಅನ್ಕೊಂಡು ಈಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹತ್ತು ಸಾವಿರ ರಾಗಿ ಇಸ್ಕೊಂಡ್ಬಂದಿದ್ದೀನಿ. ಹಿಂಗೆ ಎರಡ್ ಸಾವಿರ ಮೀನಕ್ಕಂಗೆ ಎರಡ್ ಸಾವಿರ ಅಂತ ಇಸ್ಕೊಂಡ್ ಬಂದೆ ನಾನು. ನನಗೆ ಆರ್ ಸಾವಿರ ಸಾಕು, ಒಂದ್ ಎಕರೆಗೆ ಐದರಿಂದ ಆರ್ ಸಾವಿರ ಸಾಕು ಸಾಕು ಸಾಕು. ಈಗ ನಾನು ಒಂದ್ ಅರ್ಧ ಎಕರೆಗೆ ಹಾಕತ್ತೀನಿ. ನನಗೆ ಈ ಸಲ ಗದ್ದೆ ಮಾಡಕ್ ಹಾಕಲ್ಲ ಅಣ್ಣಯ್ಯ, ಯಾಕೆಂತಂದ್ರೆ ನೀರು ಸರಿಯಾಗಿ ಇಲ್ಲ. ಯಾಕಂದ್ರೆ ಈಗ ಅವಳದು ನಾಳೆ ಬೈಲು ಹೆಂಗ ಅವಳಿಗೆ ನೀರು ಬರ್ತದೆ, ಇನ್ನ ಪಂಪ್ ಸೆಟ್ ಹೋಯ್ತು ಹೆಂಗ ಇದ್ ಮಾಡ್ಕತ್ತಾಳೆ. ಆದ್ರೆ ನನಗೆ ನೀರಿಲ್ಲ, ಹಂಗಾಗಿ ಗದ್ದೆ ಈ ಸಲ ಮಾಡಕ್ ಹಾಕಲ್ಲ. ಮುಂದಿನ ಸಲ ಏನಾರು ನಾಲ್ಕ ಏನಾರು ನೀರ್ ಗಿರ್ ಬಿಟ್ರೆ ನೋಡೋಣ. ಈ ಸಲ ಒಂಚೂರು ರಾಗಿ ಎರ್ಚ್ಕತ್ತೀನಿ ಕೊಡು. ರಾಗಿಯ ಎರ್ಚನ ಭತ್ತನು ಎರ್ಚನ ಅಂತ ನಾನು. ರಾಗಿ ಬತ್ತದೆ ಅಂದ್ಮೇಲೆ ಭತ್ತ ಬರಕಲ್ವಾ? ಹಂಗಲ್ಲ ಅಣ್ಣಯ್ಯ, ಈಗ ನೀನ್ ಹೇಳಂಗೆಯ ಈಗ ಭತ್ತ ಎರ್ಚದಾದ್ರೆ ನೋಡಪ್ಪ ನಾವೀಗ ಎಲ್ಲ ಹೆಂಗ್ ಮಾಡ್ತೀವಿ? ಗದ್ದೆ ಮಾಡದಾರೆ ನೋಡಪ್ಪ ನೀಟಾಗಿ ಉತ್ಕೋಬೇಕು, ನೀನ್ ನಿಲ್ಸ್ಕೋಬೇಕು, ನಾಟಿ ಮಾಡ್ಬೇಕು, ಆಯ್ತಾ, ದೇವ್ರ ಕಡಿಬೇಕು, ಎಲ್ಲ ಸಾಕಷ್ಟು ಕೆಲಸ ಇರ್ತದೆ. ಈ ಎರ್ಚದಲ್ಲಿ ಹೆಂಗಪ್ಪ ಮಾಡ್ತೀಯ? ಎರ್ಚದು ಅಂತ ಅಂದ್ರೆ ಈಗ ಮಾಮೂಲಿ ನಾವು ಗದ್ದೆ ನಾಟಿ ಮಾಡಕ್ ಹೆಂಗೆ ಹಸನ್ ಮಾಡ್ಕೋತೀವೋ ಅದೇ ತರ ಮಾಡ್ಕೊಳ್ಳೋದು. ಸರಿ, ಮಂಗೆ ಸೊಪ್ಪು ಗ್ಲಿರಿಸಿಡಿ ಅನ್ನೋ ಎಂತದ ಸೊಪ್ಪು ಕಳೆ ಹಾಕೋದು ಒಂದ್ ಹದಿನೈದು ಇಪ್ಪತ್ತು ದಿವಸ ಕಳೆ ಹಾಕ್ಬಿಟ್ಟು ಮತ್ತೆ ಉತ್ಕೊಳ್ಳೋದು. ನಾವು ನಾಟಿ ಮಾಡಿದ ದಿವಸ ಹೆಂಗ ಉತ್ಕೋತೀವೋ ಹಂಗ ಉತ್ಕೊಂಡು ಎಲ್ಲಾನು ನೀಟಾಗಿ ಮರ ಹೊಡ್ಕೊಳ್ಳೋದು. ಮರ ಹೊಡ್ಕೊಂಡು ಈಗ ರಾಗಿ ಹೆಂಗ್ ಚೆಲ್ತೀವೋ ಭತ್ತ ತಂದ್ ಚೆಲ್ಲೋದು. ಇಡೀ ಗದ್ದೆಗೆ ಇಡೀ ಗದ್ದೆಗೆ ಚೆಲ್ಲೋದು. ಈಗ ಹಾಗೆ ಹಾಕಲ್ಲ ಚೆಲ್ಲತ್ತಾನೆ. ಹೌದು, ತಾಂಡಾಗ ಒಂದೊಂದೇ ಬೀಜ ಒಂದೇ ಬೀಜ ಇಡ್ತೀವ ಈ ತರ ಚೆಲ್ಬಿಡೋದು. ಅದು ಚೆಲ್ಬಿಟ್ಟು ಹಂಗೆ ಬೆಳೆಸೋದು. ಅದ ನಾನು ಚಡ್ರಬಣ್ಣದಲ್ಲಿ ನೋಡ್ಕೊಂಡ್ ಬಂದಲ್ಲ ರಾಗಿಯ ಆಲೂರ್ ತಕ್ಕ ಹೋಗಿದ್ದೆ, ಅಲ್ಲೊಂದು ಮೋನಣ ಅಂತ ಐತೆ. ಅದು ಹಿಂಗೆ ಪ್ರಾಬ್ಲಮ್ ಆಗಿ ಸಿಕ್ಕಾಪಟ್ಟೆ ಜನ ಬರದಲ್ಲಯ್ಯ. ನಾಲ್ಕು ವರ್ಷ ಬೆಳಿಲೇ ಇಲ್ವಂತೆ ಗದ್ದೆಯ, ಗದ್ದೆನೆ ಬೆಳಿಲ್ವಂತೆ. ನೀರ್ ಐತೆ, ನಿಡಿ ಐತೆ, ಎಲ್ಲ ಐತೆ, ಜನ ಸಿಗೋದಿಲ್ಲ, ಸಿಗೋ ಜನಕ್ಕೆ ನಾವು ಕೂಲಿ ಕೊಡಕ್ ಹಾಕಲ್ಲ ಅಂತ ಅನ್ಕೊಂಡು ಅದನ್ನ ನಿಲ್ಸ್ಬಿಟ್ಟು ನೋಡೇ ಬಿಡೋದು ಏನಾಯ್ತದೆ ಅಂತ ಅನ್ಕೊಂಡು ಎಲ್ಲಾನು ಗದ್ದೆ ಎಲ್ಲ ಮಟ್ಟ ಮಾಡಿ ತಂದು ಚೆಲ್ಬಿಡ್ತಂತ ಮೋರಣ. ಮೋರಣ ಚೆಲ್ಲಿದ್ರೆ ಅದು ಒಳ್ಳೆ ಬೆಳೆ ಬರ್ತೈತಂತೆ. ಅದ ಈ ವಿಜ್ಞಾನಿಗಳು ಇವರೆಲ್ಲವ ಎಂತದ್ದು ಭತ್ತದ ನೇರ ಬಿತ್ತನೆ ಅಂತ ಹೇಳ್ಬಿಟ್ಟಂತಾರೆ, ನೇರವಾಗಿ ಬಿತ್ತನೆ ಮಾಡೋದು ಅಂತ ಹೇಳ್ಬಿಟ್ಟು. ಅಂತಂದ್ರೆ ನಾವು ರಾಗಿ ಬಿತ್ತೇವಲ್ಲ ಆತರ ಬಿತ್ತದು ಅಂತ ಹೇಳ್ಬಿಟ್ಟು ಇದು ಒಂಥರ ಹಂಗೆ ಅಲ್ಲಿ ಸಾಲ ಹಿಡ್ಕೊಂಡ್ ಬಿತ್ತಾರೆ, ಇಲ್ಲಿ ಸಾಲ ಹಿಡಿದಾನೆ ಹಂಗೆ ಬಿತ್ತಾರೆ, ಇದು ಚೆನ್ನಾಗ್ ಬರ್ತದೆ. ಮನೆಗೆ ಆಗೋಷ್ಟು ಆದ್ರೆ ಆಯ್ತು, ಮೀನ ಕೇಳಂಗೆ ನಮ್ಮ ಮಕ್ಕಿ ನಾವು ಉಣ್ತಾ ಇದೀವಿ ಅಂತ ನಾಲ್ಕ್ ಜನ ಕೇಳಕ್ಕೆ ಮನೆಗೆ ಆದ್ರೆ ಸಾಕಪ್ಪ, ಖುಷಿನೂ ಆಗಕ್ಕಲ್ವಾ, ಜಾಸ್ತಿ ತಿನ್ನಂಗಾಯ್ತದೆ. ಏನಾದ್ರೂ ನಾವು ಬೆಳೆದದ್ದಲ್ಲ, ಪ್ರೀತಿ ಜಾಸ್ತಿ, ಪ್ರೀತಿ ಜಾಸ್ತಿ. ಮತ್ ಸಂಕ್ರಣ ಯಾವ ಹೊಸ ಹೊಸ ವಿಷಯ ನೋಡ್ಕ ಬರುತ್ತೆ ವಿತ್ ಸಮೇತ ಪ್ರಾತ್ಯಕ್ಷಿಕೆ ಅಂತ ಆಕಾಶವಾಣಿ ಹೇಳ್ತಾರಲ್ಲ ಹಂಗಾಗ್ಬಿಟ್ಟೈತೆ. ರಾಗಿನೂ ನೋಡ್ಕೊ ಬಂದೈತೆ, ಭತ್ತನೂ ನೋಡ್ಕೊ ಬಂದೈತೆ. ಈಗ ಹೆಂಗೆ ಅಂತ ಅಂದ್ರೆ ಮಿನಕ, ಈಗ ಜಮೀನ್ ಐತಾ ನಮ್ಮ ಅಪ್ತಿರ್ ಮಾಡಿರೋದು, ಈಗ ಮಾಡವ್ರೆ ಅಂತ ಅನ್ಕೊಂಡು ಮಾಡಕ್ ಹಾಕಲ್ಲ ಅಂತ ಅನ್ಕೊಂಡು ನಾವ್ ಹಾಳ್ಬಿಟ್ಬಿಡಕಾಗಿಲ್ಲ. ನಾಲ್ಕ್ ಜನ ಏನಂತಾರೆ, ಇವ್ರಪ್ಪ ಮಾಡಿ ಎಲ್ಲನು ಬಿಟ್ಟು ಇವ್ರಿಗೆ ಮಾಡಕ್ ಆಯ್ತಿಲ್ವಲ್ಲ ಅಂತಾರೆ. ನಾವ್ ಏನಾರ ಮಾಡೋಣ ಅಂತ ಹೇಳ್ಬಿಟ್ಟು, ಜನ ಸಿಗ್ಲಿ ಸಿಗ್ದನೆ ಇರ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ. ಆಮೇಲೆ ಮೊನ್ನೆ ಇನ್ನೊಂದು ನನ್ನ ಸ್ನೇಹಿತ ಒಬ್ಬ ಸಿಕ್ಕಿದ್ದ, ಅವನು ಹೇಳಿದ್ದೇನು ಅಂತ ಅಂದ್ರೆ, ನಾವು ಏನು ತರಬಾರ್ದು ಹೊರಗಡೆಯಿಂದ, ನಮ್ ಜಮೀನಲ್ಲ ಏನಿರ್ತದ ಅಷ್ಟೇ ಬಳಕೆ ಮಾಡ್ಕೊಂಡು ನಮ್ ಕೈಲಿ ಎಷ್ಟಾಯ್ತದ ಅಷ್ಟು ಮಾಡೋಣ. ಇವತ್ತು ಮತ್ತೇನಾಗ್ಬಿಟ್ಟೈತೆ ಅಂತ ಅಂದ್ರೆ ಶಂಕರಣ, ಈ ರೈತರಿಗೆ ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ಟವ್ರೆ. ಎಂತದ ಒಂದು ಟಾನಿಕ್ ಅಂತ ತತ್ತಾರೆ, ಎಂತದ ಒಂದು ಔಷಧಿ ಅಂತ ತತ್ತಾರೆ, ಎಂತದ ಒಂದು ಗೊಬ್ಬರ ಅಂತ ತತ್ತಾರೆ, ತಂದು ತಂದು ತಂದು ಇದು ಅದ್ಕೊಳ್ಳೋದು ಇದ್ಕೊಳ್ಳೋದು ಹಂಗ ಹಾಕಿಸ್ತಾ ಇರೋದೇ, ಮಾರಾಟ ಮಾಡ್ತಾ ಇರೋದೇ, ದುಡ್ಡು ದೋಚ್ಕೊಂಡು ಹೋಗದೆ ಎಲ್ಲಿ ಅಂತ ತರೋಣಪ್ಪ ನಾವು. ಈಗ ನಾವ್ ಮಾಡಿದ್ದಕ್ಕೆ ತಕ್ಕನಾಗಿ ಆದಾಯ ಇದ್ರೆ ನಾಲ್ಕು ಜನ ಕೊಡೋಣ ನಾವು. ಆದಾಯ ಇಲ್ಲ ಏನಿಲ್ಲ, ಎಷ್ಟು ಸಾಲ ಮಾಡ್ತೀಯ ಎಷ್ಟು ಕೊಡ್ತೀಯ, ಅದಕ್ಕೋಸ್ಕರವ ಏನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದೀನಿ. ನನ್ ಜಮೀನಲ್ಲ ಏನಿರ್ತದ ಅದೇ, ನನ್ ಕೊಟ್ಟಿಗೆಲ್ಲ ಏನಿರ್ತದ ಅದೇ, ಕೊಟ್ಟಿಗೆದೇ ಗೊಬ್ಬರ, ಜಮೀನಲ್ಲಿರೋದೇ ಪೋಷಕಾಂಶ ಅಂತ ಅನ್ಕೊಂಡು ಇಷ್ಟೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಣ್ಣ ಹೇಳ್ತಾ, ನನಗೂ ಸರಿ ಅಂತ ಅನ್ನಿಸ್ತು. ಯಾಕೆಂದ್ರೆ ಎಷ್ಟು ಮಾಡಿದ್ರು ಆದಾಯ ಅಷ್ಟೇ ರೈತರಿಗೆ, ನಮ್ ತವೇನಿರ್ತದ ಅದ್ ಮಾಡೋಣ, ಸುಮ್ಮನೆ ಅಲ್ಲಿ ಹೋಗೋದು ಇಲ್ಲ ಖರ್ಚು ಮಾಡ್ಕೊಳ್ಳೋದು ಇವ್ರು ಬಂದ್ರು ಅಂತ ಅನ್ಕೊಂಡು ದುಡ್ದೆಲ್ಲ ತಾಂಡೋ ತಾಂಡೋ ಅವ್ರಿಗೆ ಕಟ್ಟದಾದ್ರೆ ನಾವ್ಯಾಕೆ ಮಾಡ್ಬೇಕು ಅಲ್ವಾ. ಹಂಗೆ ಈಗ ಈ ಒಂದು ಅರ್ಧ ಎಕರೆ ಭತ್ತನು ನಾನು ಹಂಗೆ ಮಾಡನೆ, ಈಗ ಒಂದ್ ಎಕರೆ ರಾಗಿ ಹಂಗೆ ಮಾಡನೆ, ಎಷ್ಟು ಭತ್ತದ ಬರ್ಲಿ ಆಯ್ತಾ. ಈಗ ಭೂಮಿ ತಾಯಿಗೆ ಚೆಲ್ಬಿಟ್ರೆ ಚೆಲ್ಲಿದ್ದೇನು ನಷ್ಟ ಆಗ್ತಿಲ್ಲ, ಕೊಡದ್ ಕೊಟ್ಟೆ ಕೊಡ್ತಾಳೆ, ಒಂದಕ್ ನಾಲ್ಕು ಕೊಟ್ಟೆ ಕೊಡ್ತಾಳೆ, ಅದೆಷ್ಟು ಭತ್ತದ ಬರ್ಲಿ, ಮೂರ್ ಜನ ಇದೇ ಕೆಲಸ ಮಾಡೋಣ. ಈಗ ನಾನ್ ಅನ್ಕಂತೀನಿ ಅಣ್ಣ, ಈಗ ನೀನ್ ಹೇಳಂಗೆ ಈಗ ಚಲ್ಕೆ ರಾಗಿ ಮಾಡ್ಕೊಳ್ಳ, ಚಲ್ಕೆ ಭತ್ತ ಹಾಕೊಳ್ಳ, ಆದ್ರೆ ಮಾಮೂಲಿ ನಾವು ಬೆಳಿತಿದ್ವಲ್ಲ ಹಂಗೆ ಇದು ಹುಲ್ಲಿಂದು ಹೆಂಗೆ ಇಳುವರಿ ಹೆಂಗ್ ಬರ್ತದೆ ಹೆಂಗಾಯ್ತದೆ? ಏ ಹುಲ್ ಜಾಸ್ತಿ, ಅದ್ ಹೇಳಿದ್ನಲ್ಲ ಲೊಕೇಶನ್ ಹೇಳ್ದ ಅಂತ ಅಂದಲ್ಲ ನಾನು, ಲೊಕೇಶನ್ ಹೇಳಿದ ಪ್ರಕಾರವ ಈ ಮಧ್ಯದಲ್ಲಿ ಜಾಗ ಉಳಿತಲ್ಲಪ್ಪ, ಅರ್ಧಕ್ಕರ್ಧ ಜಾಗ ಉಳಿತಾ ಇತ್ತ, ಈಗ ಅಲ್ಲೆಲ್ಲ ಬೀಳ್ತದಲ್ಲ, ಮತ್ತೆ ಅದಕ್ಕೇನು ಇದಿಲ್ಲ, ಏನ್ ಹಲ್ಬೆ ಹೊಡೆದ ಕುಂಟೆ ಹೊಡೆದ ಅದೋಯ್ತು ಇದೋಯ್ತು ಅನ್ನಂಗಿಲ್ಲ, ಬಾರಿ ಸೊಗಸಾಗಿ ಬೆಳೀತದೆ. ನೀನ್ ಮಾಡು ಅಂತ ಹೇಳವನೆ, ನಾನ್ ಮಾತ್ರ ಮಾಡನೇ ಸರಿಯ ಅಲ್ಲ. ಒಂದಪ್ಪ ತಡ್ಕೋ, ಈ ಸಲ ಮಾಡಿದ್ರೆ ಗೊತ್ತೇ ಆಗ್ಬಿಡುತ್ತಲ್ಲ, ಈ ಸಲ ಅದನ್ನೇ ಮಾಡುವ ನೆಕ್ಸ್ಟ್ ಇಂದ ಅಲ್ವಾ. ಅಲ್ವಾ ಆತರ ಮಾಡ್ಕೊಂಡು ಹೆಂಗೆ ಅಂತ ಶಂಕರಣ, ನಮ್ ರೈತರಿಗೆ ಆಗ್ಲೇ ಹೇಳಿದ್ನಲ್ಲ ಮೋಸ ಮಾಡೋ ಜಾಸ್ತಿ, ಅವ್ರ ಮಾತು ಇವ್ರ ಮಾತು ಕೇಳ್ಕೋಬಾರ್ದು. ನಮ್ ರೈತರು ಏನ್ ಮಾಡಿರ್ತಾರ ಅದನ್ನೇ ಅವಾಗ ನೋಡ್ಕೊಂಡ್ ಬರ್ಬೇಕು, ಅದನ್ನೇ ಮಾಡ್ಬೇಕು ನಿಜವಾಗ್ಲೂ. ಅದರಲ್ಲೇ ಬದುಕಪ್ಪ ನಾವು, ಯಾಕೆಂತಂದ್ರೆ ಈಗ ಅಂಗಡಿಯವರಾಗ್ಲಿ ಈ ಬೇರೆ ಬೇರೆಯವ್ರಲ್ಲ ಏನು ಅಂತಂದ್ರೆ ಅವ್ರಿಗೆ ವ್ಯಾಪಾರ ದೃಷ್ಟಿಯಿಂದ ಹೇಳಿರ್ತಾರೆ. ಈಗ ನಮ್ ರೈತರಲ್ಲಾದ್ರೆ ಅನುಭವ, ಯಾಕೆಂದ್ರೆ ಒಂದ್ಸಲ ಎಲ್ಲರೂ ಸೋತಿದ್ರು, ಯಾಕೆ ಸೋತೆ ಹೆಂಗ್ ಸೋತೆ ಎಲ್ಲಿ ನಷ್ಟ ಆಯ್ತು ಯಾಕೆ ನಷ್ಟ ಆಯ್ತು ಅಂತ ಯೋಚನೆ ಮಾಡಿ ಮುಂದಿನ ತಪ್ಪಾಗ್ದಂಗೆ ನೀಟಾಗಿ ಬೆಳೆ ಮಾಡ್ಕೊತಾರೆ. ಹಿಂಗ ಅನುಭವ ಇರೋರ ಹತ್ರ ನೋಡ್ಕೊಂಡ್ ಬರ್ಬೇಕಾಗಿರೋದು ನಮ್ ಕರ್ತವ್ಯ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಗೊತ್ತಾ ಮೀನಕ್ಕ, ನಾಲ್ಕಾರು ಕಡೆ ಫಸ್ಟ್ ನಾವ್ ಬೆಳೆ ಮಾಡೋ ಮುಂಚೆ ತಿರುಗ್ಬೇಕು, ನೋಡ್ಬೇಕು, ಅನುಭವಸ್ತ್ರ ಜೊತೆ ಮಾತಾಡ್ಬೇಕು, ಕುಂತ್ರ ಚರ್ಚೆ ಮಾಡ್ಬೇಕು. ಗಣ್ಣಯ್ಯ ಹೋಗ್ ಬಂದಿರೋದಕ್ಕೆ ತಾನೇ ಈ ವಿಷಯ ಗೊತ್ತಾಗಿರೋದ್ ನೋಡಪ್ಪ. ನನ್ನ ತಿರುಗ್ತಾನೆ ತಿರುಗ್ತಾನೆ ಅಂತ ಎಲ್ಲ ಬೈತಾರಲ್ಲ. ಇಲ್ಲ ಆಮೇಲೆ ನಾನ್ ಯಾವ ತಂಗಂದಿನೇ ನೀನ್ ತಿರುಗ್ತಿ ಅಂತ, ನೀನ್ ತಿರುಗ್ತಿ ಅಂತಂದ್ರೆ ವಿಚಾರ ತಿಳ್ಕೊಬತ್ತಿ ಅಂತ. ನಿಮ್ಮಿಬ್ರಿಗ್ ನಾನ್ ಹೇಳೋದ್ ಹಂಗೇನಯ್ಯಪ್ಪ, ತಿರುಗ್ತೀರಾ ಅಂದ್ರೆ ಸುಮ್ ಸುಮ್ನೆ ತಿರುಗ್ತೀರಾ ಹೇಳ್ತೀವಾ? ಈ ರೀತಿ ವಿಷಯಗಳು ಬರ್ತವೆ ನಮ್ಮ ಹಳ್ಳಿಯವ್ರಿಗೂ ಎಲ್ರಿಗೂ ಈ ವಿಚಾರ ತಿಳಿಸಿದ್ರೆ, ಇವಾಗ ನಾವ್ ಮೂರ್ ಜನ ಇನ್ ನಮಗಿನ್ನೊಂದ್ ಆರ್ ಜನ ಹತ್ ಜನ ಇಡೀ ಹಳ್ಳಿಯವರೇ ನಾವು ಚೆನ್ನಾಗಿ ಬೆಳ್ಕೋಬಹುದು ರೈತರೆಲ್ಲ ಸೇರ್ಕೊಂಡು. ನೀನೇನ ಚೆನ್ನಾಗಿ ಅರ್ಥ ಮಾಡ್ಕೋತೀಯ ಕಣವ, ನೀನೇನೋ ಅನ್ನಕ್ಕಲ್ಲ, ಮನೆಯವರು ಅರ್ಥ ಮಾಡ್ಕೋಬೇಕಲ್ಲ, ಏನೋ ಒಳ್ಳೆ ಕಾಲಿಗೆ ಚಕ್ರ ಕಟ್ಕೊಂಡ್ರೆ ನಂಗೆ ಸುತ್ತಾನೆ. ಈಗ ಅವೆಲ್ಲ ಹೇಳಕ್ಕೂ ಹಾಕ್ಲಿಲ್ಲ ನಾವು, ಎಲ್ಗೋದೋ ಏನ್ ಮಾಡೋದೋ ಪ್ರತಿಯೊಂದನ್ನು ಕೇಳ ತಾಳ್ಮೆ ಇರಕ್ಕಿಲ್ಲ ಇಲ್ಲಿ ಮನೆ ಒಳಗಡೆ. ಈಗ ಸರಿ ಅಣ್ಣಯ್ಯ, ಈಗ ಆಗ್ಲೇ ಏನೋ ಮೀನಕ್ಕ ಅದೇನೋ ಕೊಡ್ತೀನಿ ಕೊಡ್ತೀನಿ ಅಂತಿದ್ಲು, ಹಬ್ಬಕ್ಕೇನೋ ತಂದಿರೋದ, ಈಗ ಅದೇನ್ ತಂದಿದ್ಯಾ ಈ ಕಡೆ ಕೊಟ್ಟೋಗು ಮೀನಕ್ಕ? ಅಲ್ಲ ಬರೀ ಕೇಳದೆ ಆಯ್ತು ಶಂಕರಣ, ನೀನು ಮೀನಕ್ ಇರೋಳು ಒಬ್ಳ ಅಕ್ಕಪ್ಪ ನಮ್ಗೆ, ಬಾಗನ ಕೊಡ್ತೀವೋ ಇಲ್ವಾ? ಏ ಮುಂದಿನ ವಾರ ಮೀನಕ್ಕನ್ ಬಿಡ್ತೀನಿ, ಮನೆಗೆ ಕರೀತೀನಿ ಮತ್ ನಾನು ಹೋಗಿ ಕೊಟ್ಬರ್ತೀನಿ. ಮುಂಚೆನೆ ಹೇಳ್ಬಿಡ್ರಪ್ಪ, ಹಬ್ಬದ ಅಡುಗೆ ಮಾಡಿರ್ತೀನಿ ಉಂಡ್ಕೊಂಡೆ ಹೋಗ್ಬೇಕ್ ಮತ್ತೆ ನೀವ್ ಅವತ್ತಿಬ್ರುವೆ. ಆಯ್ತಾಯ್ತಾಯ್ತು, ಇಬ್ರು ತಗೊಂಬತ್ತೀವಿ ಬಾಗ್ನವ, ಬಾಗ್ನ ತಗೊಂಬಂದಾಗ ಅದೇನ್ ಮಾಡಿರ್ತೀವಿ ಮಾಡಿರುವ ಉಂಡ್ಕೊಂಡೆ ನಾವು ಆಮೇಲೆ ತಿರ್ಗಕ್ಕೆ ಹೋಗೋದು. ಇಷ್ಟವಾಗಿದ್ದೆ ಬಗೆ ಬಗೆ ಅಡುಗೆ ಮಾಡಾಕುವ ಅವತ್ತಾಯ್ತಾ? ಆಯ್ತಾಯ್ತಾಯ್ತು. ಇದುವರೆಗೂ ಅಳ್ಳಿಕಟ್ಟೆ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಇದಾಗಿತ್ತು ಇಂದಿನ ಅಳ್ಳಿಕಟ್ಟೆ ಕಾರ್ಯಕ್ರಮ. ಕೋವಿಡ್ 19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 crore से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಹಿಂದೆ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಹಿಂದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-252-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಹವಾಮಾನ ವರದಿ. ಹವಾಮಾನ ವರದಿಯ ಪ್ರಕಾರ ದಿನದ ಗರಿಷ್ಠ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಇದುವರೆಗೂ ಹವಾಮಾನ ವರದಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿಯಲ್ಲಿ ಸಾವಯವ ಪದ್ಧತಿಯಲ್ಲಿ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಪ್ರಗತಿಪರ ಕೃಷಿಕ ಅಬ್ದುಲ್ ರಿಜಾನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಗಮನಿಸಿ, ನಾಳೆ ಸಂಜೆ 5:30 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಕೆಳಗರೆ ಇಂದು ರಾತ್ರಿ 9:00 ಯುವವಾಣಿ ಬಹುಮುಖ ಪ್ರತಿಭೆ ಸುಜಾತಾ ಟಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. ಇಂದು ರಾತ್ರಿ 10:00 ಭಾವನ ಅಂತರಾಳದ ಹೂವನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ನಿಸರ್ಗ ಹೆಚ್ಆರ್. ರೈತ ಬಾಂಧವರೇ, ನಾಳೆ ಬೆಳಗ್ಗೆ 6:50 ರೈತರಿಗೆ ಸಲಹೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.